ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಲವು ಬ್ಯಾಂಕ್ ಗಳಲ್ಲಿ ಹೋಮ್ ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಹೈ ಇಎಂಐ ರೇಟ್ಸ್ ಇರುತ್ತೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪೇಪರ್ ವರ್ಕ್ ಇರುತ್ತೆ. ಹಾಗಾದ್ರೆ ನೀನು ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ ಇನ್ನು ಚೆಕ್ ಮಾಡಿಲ್ಲ ಅಂದಂಗಾಯ್ತು. ಚೆನ್ನಾಗಿದ್ಯಾ? ಇದೊಂದು RBI ರಿಜಿಸ್ಟರ್ಡ್ NBFC. ಹೋಮ್ ಬೈಂಗ್ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ಅವರು ಚೇಂಜ್ ಮಾಡಿದ್ದಾರೆ. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ, 1.5 ಕೋಟಿ ತನಕ ಲೋನ್ ಕೊಡ್ತಾರೆ. ಅಪ್ ಟು 90% ಪ್ರಾಪರ್ಟಿ ವ್ಯಾಲ್ಯೂ. ಮತ್ತೆ ಪೇಪರ್ ವರ್ಕ್? ಇದು ಪೇಪರ್ ಲೆಸ್ ಮತ್ತೆ ಹ್ಯಾಸಲ್ ಫ್ರೀ ಪ್ರೋಸೆಸ್. ನೀನ್ ಹೆಂಗ್ ಕೇಳ್ತಿದೋ ಹಂಗೆ ಇದೆ. ನಾವಿ ಮಾಡುತ್ತೆ ನಿಮ್ಮ ಮನೆ ಖರೀದಿಯ ಪ್ರೋಸೆಸ್ ಅನ್ನು ಎಫಿಷಿಯಂಟ್. ನಾವಿ ಫಿನ್ಸರ್ವ್ ಪ್ರೈವೇಟ್ ಲಿಮಿಟೆಡ್. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನಾವಿ ಫಿನ್ಸ್ ಆಫ್ ಪ್ರೈವೇಟ್ ಲಿಮಿಟೆಡ್. ಇದೊಂದು RBI ರಿಜಿಸ್ಟರ್ಡ್ NBFC. ಇದು ನೀಡುತ್ತೆ ಈಸಿ, ಪೇಪರ್ಲೆಸ್ ಹಾಗೂ ಹ್ಯಾಸಲ್ ಫ್ರೀ ಹೋಮ್ ಲೋನ್ ಪ್ರೋಸೆಸ್. 6.95% ನಷ್ಟು ಇಂಟ್ರೆಸ್ಟ್ ರೇಟ್ ನಿಂದ ಪ್ರಾರಂಭ. ಪಡೆಯಿರಿ 1.5 ಕೋಟಿ ವರೆಗಿನ ಲೋನ್, ಜೊತೆಗೆ ನಿಮ್ಮ ಪ್ರಾಪರ್ಟಿಯ 90% ವ್ಯಾಲ್ಯೂನ ಲೋನ್ ಪಡೆಯಿರಿ. ನಾವಿ ಫಿನ್ಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮಾತ್ರ. ರೈತ ಹಾಗೂ ಮಾನಸಿಕ ಒತ್ತಡ ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಡಾಕ್ಟರ್ ಸಂಜಯ್ ಕೆಎಸ್, ಡಾಕ್ಟರ್ ವೈಬಿ ಪ್ರಭುದೇವ ಹಾಗೂ ಪತ್ರಕರ್ತರಾದ ಶ್ರೀ ರಮೇಶ್. ಈಗ ರೈತ ಹಾಗೂ ಮಾನಸಿಕ ಒತ್ತಡ ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಡಾಕ್ಟರ್ ಸಂಜಯ್ ಕೆಎಸ್, ಡಾಕ್ಟರ್ ವೈಬಿ ಪ್ರಭುದೇವ ಹಾಗೂ ಪತ್ರಕರ್ತ ಶ್ರೀ ರಮೇಶ್. ನಡೆಸಿಕೊಡುತ್ತಾರೆ ಶ್ರೀ ಎಂಎ ಸುದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನಾವು ಒಂದು ಮಹತ್ತರವಾದ ಚರ್ಚೆನಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನನ್ನ ಬಲಭಾಗದಲ್ಲಿ ಡಾಕ್ಟರ್ ವೈವಿ ಪ್ರಭುದೇವ ಅವರಿದ್ದಾರೆ. ಶಿವಮೊಗ್ಗೆಯಲ್ಲಿ ಅವರು ಚಿಕಿತ್ಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ನನ್ನ ಮುಂದಗಡೆ ಇರತಕ್ಕಂಥವರು ಕೊಪ್ಪ ಆಯುರ್ವೇದ ಕಾಲೇಜಿನಲ್ಲಿ ALN ರಾವ್ ಮೆಮೋರಿಯಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಡಾಕ್ಟರ್ KS ಸಂಜಯ್ ಅವರಿದ್ದಾರೆ. ಇನ್ನು ನನ್ನ ಎಡಭಾಗದಲ್ಲಿ ರಮೇಶ್ ಅವರಿದ್ದಾರೆ. ಅವರು ಪತ್ರಕರ್ತರು ಮತ್ತೆ ರೈತರು. ಒಂದು ಮಾಹಿತಿ ಪ್ರಕಾರ ಈ ಮೂರು ಜನ ವೃತ್ತಿಯ ಜೊತೆಗೆ ರೈತ ಕುಟುಂಬದಿಂದ ಬಂದಿರೋರೇ ಆಗಿರೋದ್ರಿಂದ ಇವತ್ತಿನ ಚರ್ಚೆಗೆ ಒಂದು ಜಾಸ್ತಿ ಮೆರಗು ಬರುತ್ತೆ ಅಂತ ಭಾವಿಸ್ತಾ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ವಿಷಯ ರೈತರಿಗೆ ಹಾಗೂ ಅವರ ಮಾನಸಿಕ ಸ್ಥಿತಿ, ಒತ್ತಡ ಯಾಕೆ ಜಾಸ್ತಿ ಆಗತ್ತೆ, ಇದು ನೀವು ವೈಜ್ಞಾನಿಕ ಕಾರಣಗಳು ಮತ್ತೆ ವೈದ್ಯಕೀಯ ಕಾರಣಗಳು ಮತ್ತೆ ಪತ್ರಕರ್ತರಾಗಿ ನೀವು ನೋಡಿದಂತಹ ಕೆಲವು ಘಟನೆಗಳು, ಇದನ್ನೆಲ್ಲ ಆಧರಿಸಿ ನಾವು ಮಾತಾಡೋಣಂತೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಪ್ರಭುದೇವ ಅವರು, ವೃತ್ತಿನಲ್ಲಿ ವೈದ್ಯರು ಜೊತೆಗೆ ರೈತಾಪಿ ಕುಟುಂಬದಿಂದ ಬಂದಿದ್ದೀರಿ ಅಂತ ಹೇಳಿದೆ. ಈ ರೈತರು ಮತ್ತು ಮಾನಸಿಕ ಒತ್ತಡ ಅಂತ ಹೇಳಿದ್ರೆ, ಇವರು ಎಲ್ಲಾ ಸೀಸನ್ ಅಲ್ಲೂ ರೈತರಿಗೆ ಆ ಒತ್ತಡ ಇದ್ದೇ ಇರುತ್ತೆ. ಹೇಗೆ ರೈತರ ಕೆಲಸವೇ ಎಲ್ಲಾ ಋತುಗಳಲ್ಲಿಯೂ ಅವರು ವರ್ಷ ಪೂರ್ತಿ ಕೆಲಸ ಮಾಡಬೇಕಾಗಿರ್ತದೆ. ಆದ್ದರಿಂದ ಅವರಿಗೆ ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒತ್ತಡ ಒಂದು ಇರ್ತದೆ. ಇದು ಒಂದು ಮಾತು ಹೇಳ್ತಾರೆ, ಬೇಸಾಯ ನೀಸಾಯ, ಇಲ್ಲಿ ಏನಾಗುತ್ತೆ ಗೊತ್ತಾ ಡಾಕ್ಟ್ರೆ, ಮನೆಯಲ್ಲಿ ಇರ್ತಕ್ಕಂಥವ್ರು ಅವ್ರು ಅನುಭವಿಸ್ತಾ ಇರೋದನ್ನ ನೋಡ್ತಾ ಇರ್ತಾರೆ, ಜೊತೆಗೆ ಅವರ ನಂತರದ ಪೀಳಿಗೆ ಈ ರೈತಾಪಿ ಕೆಲಸಕ್ಕೆ ಬರೋದನ್ನ ನಾವು ಕಮ್ಮಿಯಾಗಿ ನೋಡ್ತಾ ಇದ್ದೇವೆ. ರೈತರೇ ಹೇಳ್ತಿರ್ತಾರೆ, ಇಲ್ಲ ಬೇರೆ ಒಂದು ಕೆಲಸ ಹುಡುಕೊಳ್ಳಿ, ಮನೇಲಿ ಯಾರಿಗಾರ ಒಂದು ಉದ್ಯೋಗ ಇರಬೇಕು, ಬೇರೆ ಒಂದು ಉಪಕಸಬು ಇರಬೇಕು, ಅವಾಗ ಮಾತ್ರ ಈ ರೈತವಾಗಿ ಜಮೀನಿಟ್ಕೊಂಡು ನಾವು ಜೀವನ ಮಾಡೋದಕ್ಕೆ ಸಾಧ್ಯವ. ಹೌದು, ಇದು ಅಕ್ಷರಶಃ ಸತ್ಯ. ಈಗ ರೈತಾಪಿ ಕುಟುಂಬದಲ್ಲಿ ರೈತ ಒಬ್ಬನೇ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಬೇರೆ ಯಾವುದೇ ಉದ್ಯೋಗ ಆಗ್ಲಿ, ಅವ್ರೊಬ್ಬರೇ ಕೆಲಸ ಮಾಡಿ ಅವ್ರು ಆ ಉದ್ಯೋಗವನ್ನು ನಿರ್ವಹಿಸ್ತಾರೆ. ಆದ್ರೆ ರೈತ ಕುಟುಂಬದಲ್ಲಿ ರೈತ, ರೈತನ ಮಕ್ಕಳು, ರೈತನ ಮಡದಿ ಎಲ್ಲರೂ ಕೂಡ ಅವರು ವ್ಯವಸಾಯಕ್ಕಾಗಿ ಅವರು ಜೀವನವನ್ನು ಮುಡುಪಾಗಿಟ್ಕೊಳ್ಬೇಕಾಗುತ್ತೆ. ಶೇಕಡ 70%ಕ್ಕಿಂತ ಹೆಚ್ಚು ಭಾಗ ಮಳೆಯಾಶ್ರಿತ ಆಗಿದೆ. ಮಳೆಯಾಶ್ರಿತದಲ್ಲಿ ಅವನು ಯಾವ ಸಮಯದಲ್ಲಿ ಮಳೆ ನೋಡಿಕೊಂಡು ಅವನು ಭೂಮಿಯನ್ನ ಇಡಬೇಕಾಗ್ತದೆ. ಕೂಲಿ ಜಾಸ್ತಿ ಆಗ್ತಾ ಇದೆ. ಈಗ ಅವನು ಇಷ್ಟೆಲ್ಲಾ ಖರ್ಚು ಮಾಡಿ ಬೀಜ ತಂದು, ಆ ಬೀಜನೂ ದುಬಾರಿ ಇರ್ತದೆ, ಅದನ್ನು ತಗೊಂಡ್ಬಂದು ಭೂಮಿಯನ್ನು ಹಸನ ಮಾಡೋದಕ್ಕೆ ಸಾಕಷ್ಟು ಖರ್ಚು ಮಾಡ್ತಾನೆ, ಮತ್ತೆ ಕೂಲಿಗಾಗಿ ಸುಮಾರು ಖರ್ಚು ಮಾಡ್ತಾನೆ, ಬೆಳೆ ತೆಗೆಯೋದಕ್ಕೆ ಅಷ್ಟು ವರ್ಷವೆಲ್ಲ ಶ್ರಮ ಪಟ್ಟು ತೆಗಿತಾನೆ, ಅದಕ್ಕೆ ರೋಗಗಳು ಬಂದಾಗ ರೋಗ ನಿಯಂತ್ರಣಕ್ಕೆ ಸಾಕಷ್ಟು ಖರ್ಚು ಮಾಡ್ತಾನೆ, ಶ್ರಮ ಪಡ್ತಾನೆ. ಕಡೆಗೆ ಅದರ ಇಳುವರಿ ಏನ್ ಬರ್ತದೆ, ಆ ಇಳುವರಿಯನ್ನ ಬೇರೆಯವರು ನಿರ್ಧರಿಸಿದ ಮೌಲ್ಯಕ್ಕೆ ಇವನು ಮಾರಬೇಕಾಗಿದೆ. ನಾನು ಡಾಕ್ಟರ್ ಸಂಜಯ್ ಅವರ ಹತ್ರ ಒಂದು ಪ್ರಶ್ನೆ ಕೇಳಿದೆ, ಆಮೇಲೆ ತಮ್ಮ ಹತ್ರ ಬರ್ತೇನೆ. ಸರ್, ಈಗ ನೀವು ವೈದ್ಯಕೀಯ ವೃತ್ತಿನಲ್ಲಿ ಇದ್ದೀರಿ, ತುಂಬಾ ಜನ ಬರ್ತಿರ್ತಾರೆ, ಬಂದಾಗ ಬಿಪಿ, ಶುಗರ್ ಇವು ಅವು ಎಲ್ಲ ಚೆಕ್ ಮಾಡ್ತಿರ್ತೀರಿ. ಮಾಡಿದಾಗ ನೀವೊಂದು ಕೊನೆಯಲ್ಲಿ ಒಂದು ಸಣ್ಣ ಸಲಹೆ ಕೊಡ್ತೀರಿ, ಅಪ್ಪ ಬೆಳಗ್ಗೆ ಮನಸ್ಸನ್ನು ಶುದ್ಧವಾಗಿಟ್ಕೋ, ವಾಕ್ ಮಾಡು, ಜೊತೆಗೆ ಮನಸ್ಸನ್ನ ಸರಿಯಾಗಿ ಒಂದು ಸಕಾರಾತ್ಮಕ ಆಲೋಚನೆಗಳು ಬರಲಿ. ಅದೇ ಒಬ್ಬ ರೈತ ಪಾಪ ಬಂದಾಗ ಇದಕ್ಕೆ ಒಂದು ಮಾತು ಹೇಳ್ತಾರೆ, ಇಂಡಿಯನ್ ಫಾರ್ಮಿಂಗ್ ಈಸ್ ಗ್ಯಾಂಬ್ಲಿಂಗ್ ಇನ್ ಮಾನ್ಸೂನ್ಸ್ ಅಂತ. ಇಂಥ ಸಂದರ್ಭದಲ್ಲಿ ಒಬ್ಬ ರೈತ ಬಂದ್ರೆ ಪಾಪ ಆತನಿಗೆ ಏನು, ನೀವು ಮಾನಸಿಕ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಹೇಳ್ಕಂಡ್ರೆ ಅದಕ್ಕೆ ಪ್ರಕೃತಿ ಅದಕ್ಕೆ ಸ್ಪಂದಿಸುತ್ತೆ ಅಂತೀರಾ? ಇದೊಂಥರ ಅಯೋಮಯ ಅನ್ಸಲ್ವೇ. ಹೌದು, ತಾವೇನು ಹೇಳ್ತಾ ಇದ್ದೀರಿ ಇದರ ಬಗ್ಗೆ ನಾವೀಗ ಏನು ಸ್ನೇಹಿತರು ಮಾತಾಡ್ತಾ ಇದ್ವಿ, ನಿಜವಾಗ್ಲೂ ಬಹಳ ದುಃಖಕರವಾದ ವಿಷಯ ಇದು. ಯಾಕಂದ್ರೆ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ, ಅದು ಪರಿಹಾರ ಅನ್ನೋದು ಬಹಳ ಕಮ್ಮಿ. ಇಲ್ಲಿ ಏನಾಗಿದೆ, ಮುಖ್ಯ ಸಮಸ್ಯೆ ಅಂದ್ರೆ ಮೂರು ತರದ ರೈತಾಪಿ ವರ್ಗ, ಒಂದು ಸಣ್ಣ ರೈತರು, ಎರಡನೇದು ಮಧ್ಯಮ ವರ್ಗದ ರೈತರು, ಮೂರನೇದು ಬಹಳ ದೊಡ್ಡ ಕೃಷಿಯನ್ನು ಮಾಡುವಂಥವ್ರು, ಅಂದ್ರೆ ಅತಿ ಹೆಚ್ಚಿನ ಜಾಗವನ್ನು ಹೊಂದಿರೋರು. ಈ ಮಾನಸಿಕ ಒತ್ತಡ ಯಾವುದೇ ಒಬ್ಬ ರೈತರಿಗೆ ಬರಬೇಕಾದ್ರೆ ಪ್ರಮುಖವಾದ ಕಾರಣ ಆರ್ಥಿಕ ದುಸ್ಥಿತಿ. ಆರ್ಥಿಕವಾಗಿ ಸದೃಢ ಇದ್ರೆ ಅವ್ರು ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಹೆಚ್ಚಿನ ನೋವು ಮಾಡ್ಕೊಳ್ಳಿಕ್ಕೆ ಹೋಗುವಂತ ಅವಕಾಶಗಳು ಇರೋದಿಲ್ಲ. ಆರ್ಥಿಕ ದುಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಸರಿಯಾದ ಯೋಜನೆಯನ್ನ ಮಾಡದೇ ಇರುವಂತದ್ದು. ಮನೆಯಲ್ಲಿ ಈಗಾಗಲೇ ಅವರು ನೋಡಿರುವಂತ ಒಂದು ಆರ್ಥಿಕ ದುಸ್ಥಿತಿ, ನಾನು ಅದನ್ನೇ ಹೆಚ್ಚು ಒತ್ತಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಬಹಳಷ್ಟು ರೀತಿಯ ಸಾಲಗಳನ್ನು ಮಾಡಿರ್ಬೋದು. ಈಗ ಕೆಲವರು ಕೈ ಸಾಲ ಮಾಡಿರ್ತಾರೆ, ಇನ್ನು ಕೆಲವರು ಬ್ಯಾಂಕಿನ ಸಾಲ ಮಾಡಿರ್ತಾರೆ, ಅಗತ್ಯಕ್ಕಿಂತ ಹೆಚ್ಚಿನ ಸಾಲವನ್ನು ಮಾಡಿರ್ತಾರೆ. ಮನಸ್ಸು ಯಾವಾಗ ಒಂದು ಧನಾತ್ಮಕ ಯೋಚನೆಗಳ ಬಗ್ಗೆ ಚಿಂತನೆ ಮಾಡ್ತದೆ ಆಗ ಅವರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಮೇಯಕ್ಕೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ. ಹಾಗೆ ಸರಳವಾದ ಯೋಗಾಭ್ಯಾಸ ಮಾಡೋದನ್ನು ಕಲ್ತ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ರಕ್ತದ ಒತ್ತಡ ಇರ್ಬೋದು, ಬಿಪಿ ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು, ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಇಂಥ ಸರಳ ಪದ್ಧತಿಗಳಿಗೆ ಹೋಗುವಂಥದ್ದು ಒಳ್ಳೇದು ಅಂತ. ಎರಡನೇದು, ನಮ್ಮ ಚೌಕಟ್ಟಿನಲ್ಲಿ ಎಷ್ಟು ನಾನು ಆರ್ಥಿಕವಾಗಿ ಇನ್ವೆಸ್ಟ್ ಅಂತ ಏನು ಹೇಳ್ತೀವಿ ಅದ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದಷ್ಟು ಮಾತ್ರ ನಾವು ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಏನಾದರೂ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೋದಾಗ ಕೃಷಿ ಮಾತ್ರ ಅಲ್ಲದೆ ಇನ್ನೊಂದು ಬೇರೆ ರೀತಿಯ ಉತ್ಪನ್ನಗಳು ನನ್ನ ಹತ್ರ ಆಗುತ್ತೆ ಅಂತ ಇದ್ರೆ ಮಾತ್ರ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ಚೆನ್ನಾಗಿ ನಿರ್ವಹಿಸುವ ಬಗ್ಗೆ ಗಮನ, ಸಣ್ಣ ಮಟ್ಟದಲ್ಲಿ ಕೃಷಿ ಮಾಡಿಕೊಂಡು ಈ ಅನುಭವದಲ್ಲಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಮೇಶ್ ಅವರು ನಿಮ್ಮ ಮಾತನ್ನು ಕೇಳ್ತಾ ಸುಮ್ಮನೆ ಮುಗುಳ್ನಾಗ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಡಾಕ್ಟ್ರೇ, ನೀವು ಹೇಳೋದೆಲ್ಲ ಸರಿ, ಬಹಳ ಸುಲಭ ಹೇಳೋದಿಕ್ಕೆ ಏನಂತೆ ಅಂದ್ರೆ ನಿಜವಾಗಿ ನಾವು ಅನುಭವಿಸ್ತಾ ಇದೀವಲ್ಲ ಆ ಕಷ್ಟ ನಮಗ್ ಗೊತ್ತು ಅನ್ನೋ ಒಂದು ಮಾತು. ಈ ಎರಡನೇದಾಗಿ ಅವ್ರಿಗೊಂದು ಸಣ್ಣ ಪ್ರಶ್ನೆ ಅಂತಂದ್ರೆ ಜೊತೆಗೆ ಜಾಯಿನ್ ಮಾಡೋದಾದ್ರೆ, ಈಗ ನೀವು ಹೇಳಿದ್ರಿ ಡಾಕ್ಟರ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ನಾನು ಅದಕ್ಕೆ ಬರಬೇಕು ಅಂತಿದ್ದೆ. ಒಂದು 20 ರೈತರದ್ದು ಬಿಟ್ಬಿಡಿ ವಿಚಾರ, ಪೆಟ್ಟಿಗೆ ಅಂಗಡಿ ಇರುತ್ತೆ ಅಂತ ಹೇಳ್ಕೊಳ್ಳಿ, 8 ಮೊಬೈಲ್ ಅಂಗಡಿಗಳು ಇಟ್ಟಿರ್ತಾನೆ, ಇನ್ನೊಂದೆರಡು ಬೀಡ ಅಂಗಡಿಗಳು ಇಟ್ಟಿರ್ತಾನೆ, ಈ 16ನೇವನು ಇಲ್ಲ ಮೊಬೈಲ್ ಅಂಗಡಿ ಇಡ್ತಾನೆ ಇಲ್ಲ ಬೀಡ ಅಂಗಡಿ ಇಡ್ತಾನೆ, ಇದು ಏನು ಸಾಧನೆ ಮಾಡಿದಾಗ ಆಯ್ತು ಅಂತ. ಇನ್ನು ರೈತರ ವಿಚಾರಕ್ಕೆ ನೀವು ಬಂದರೆ, ನೀವು ಹೇಳಿದ್ರಿ ಅಲ್ಲಿಯ ಒಂದು ಮಣ್ಣಿನ ಗುಣ ಮತ್ತೆ ನೀರಿನ ಲಭ್ಯತೆ ಮತ್ತೆ ಉಳಿದ ಪೋಷಕಾಂಶಗಳು ಮಣ್ಣಿನಲ್ಲಿ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ಆಧರಿಸಿ ನಾವು ಬೆಳೆಯನ್ನ ಬೆಳೆಯೋದನ್ನ ಬಿಟ್ಟು ಪಕ್ಕದವರು ಮಾಡಿದ್ರು, ಅವರು ಅಡಿಕೆ ತೋಟ ಮಾಡಿದ್ರೆ 36,000 ಆಯ್ತಂತೆ, ಇನ್ಯಾರ ಕೃಷಿ ಮಾಡಿದ್ರು ಹೂವು ಎಲ್ಲ ಫಾರಿನ್ ಎಕ್ಸ್ಪೋರ್ಟ್ ಮಾಡಿದ್ರಂತೆ, ಸಿಕ್ಕಾಪಟ್ಟೆ ಶ್ರೀಮಂತರಾದ್ರಂತೆ, ಈ ಎಲ್ಲ ಮಾತುಗಳನ್ನ ಕೇಳ್ತಾ ಇದ್ದೆ. ನಿಮ್ಮ ಅನುಭವದಲ್ಲಿ ಇದನ್ನ ಕ್ರೋಢೀಕರಿಸಿ ಹೇಳೋದಾದ್ರೆ ಹೇಗೆ? ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ, ಅನ್ನವೇ ಪ್ರಾಣ ಜಗದೊಳಗೆ, ಅನ್ನವೇ ದೇವ ಸರ್ವಜ್ಞ ಅಂತೇಳಿ ಸರ್ವಜ್ಞರು ಮಾತನ್ನು ಹೇಳಿದ್ದಾರೆ. ಯಾಕೆ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಅಂದರೆ, ಇಡೀ ಜಗತ್ತಿಗೆ ಒಂದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಾರೆ ಅನ್ನದಾತ. ಇವತ್ತು ಅಂತಹ ಒಂದು ಅನ್ನದಾತನೇ ಒಂದು ಮಾನಸಿಕ ಒತ್ತಡಕ್ಕೆ ಸಿಗಾಕೊಂಡಿದ್ದಾನೆ ಅಂತಕ್ಕಂಥದ್ದೇ ಒಂದು ಖೇದಕರವಾದಂಥ ವಿಚಾರ, ಬಹಳ ಅಮೂಲ್ಯವಾದಂಥ ಒಂದು ಉತ್ತಮವಾದಂಥ ವಿಚಾರವನ್ನು ನಾವಿವತ್ತು ಚರ್ಚೆ ಮಾಡ್ತಿದ್ದೀವಿ. ಈ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆಲ್ಲ ನೆಮ್ಮದಿಯನ್ನು ಕೊಟ್ಟಂಥ ಅನ್ನದಾತ ಇವತ್ತು ಮಾನಸಿಕ ಒತ್ತಡದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಅಂತ ಸಂದರ್ಭದಲ್ಲಿ ಇಂತಹ ಚರ್ಚೆಗಳು ಅವರ ಮಾನಸಿಕ ಒತ್ತಡ ಸ್ವಲ್ಪ ಆದರೂ ಕಿಂಚಿತ್ತಾದರೂ ಕಡಿಮೆ ಮಾಡೋಂಥ ನಿಟ್ಟಲ್ಲಿ ಬೆಳಕು ಚೆಲ್ಲುತ್ತೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಡಾಕ್ಟರ್ ಪ್ರಭುದೇವರು ಡಾಕ್ಟರ್ ಸಂಜಯ್ ಅವರು ಮಾತಾಡಿದ್ರು. ನಾನು ಕೂಡ ಚಿಕ್ಕಂದಿನಿಂದಲೂ ಕೂಡ ನನ್ನ ತಂದೆ ಅವರ ರೈತಾಪಿ ವರ್ಗದಿಂದಾನೇ ಬಂದವನು, ಅವರ ಕಷ್ಟ ಅವ್ರು ಪಡ್ತಕ್ಕಂಥ ಅದನ್ನೆಲ್ಲ ಗಮನಿಸಿ ಇದು ಯಾರಿಗೆ ಬೇಕಪ್ಪ ಇದು ರೈತಾಪಿ ವರ್ಗ ಅಂತ ಹೇಳಿ ನಾವು ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಕೊಂಡು ನಮ್ಮದೇ ಆದಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಹೋದರೂ ಕೂಡ ಮತ್ತೆ ಕಡೆಗೆ ಎಲ್ಲೋ ಒಂದು ಕಡೆ ನಮಗೆ ಸೆಳೆತ ಹೆಚ್ಚಾಗಿ ನಾವು ಕೂಡ ಈಗ ಕೃಷಿಯಲ್ಲಿ ತೊಡ್ಕೊಂಡಿದ್ದೀವಿ ಸರ್. ಈಗ ಬಹಳ ಮುಖ್ಯವಾಗಿ ಈಗಾಗಲೇ ಮಾತಾಡಿದಂತೆ ರೈತರು ನಾವು 1990 ಇತ್ತೀಚೆಗೆ ನೋಡಿದ ಸಂದರ್ಭದಲ್ಲಿ ಕೆಲವು ಸರ್ವೆಗಳು ಪತ್ರಿಕೆಗಳು ಏನು ಹೇಳ್ತವೆ ಅಂದರೆ ಪ್ರತಿನಿತ್ಯ 10 ಜನ ಆತ್ಮಹತ್ಯೆ ಮಾಡಿಕೊಂಡು ರೈತ ಸಾಯ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ಕಾರಣ ಅನೇಕ ಕಾರಣಗಳಿರ್ಬೋದು, ಅದರಲ್ಲಿ ಒಂದು 15% ಬೇರೆ ಬೇರೆ ಕಾರಣ, ಅದರಲ್ಲಿ ಕೌಟುಂಬಿಕ ಕಾರಣಗಳಿರ್ಬೋದು ಬೇರೆ ಕಾರಣಗಳಿರ್ಬೋದು, 85% ಭಾಗ ಅವನು ಬೆಳೆದಂಥ ಬೆಳೆಗೆ ಸರಿಯಾದಂಥ ಧಾರಣೆ ಸಿಗದೇ ಇರತಕ್ಕಂಥದ್ದು ಮತ್ತೆ ತಾನು ಮಾಡಿದಂಥ ಸಾಲವನ್ನು ತೀರ್ಸಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವನು ಆತ್ಮಹತ್ಯೆ ಅಂತ ದಾರಿಯನ್ನು ಹಿಡಿಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಸುಮಾರು 2014 ಒಂದು ಮಹಾರಾಷ್ಟ್ರದಲ್ಲಿ 60,000 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಕಾರಣ ಏನಂತಂದ್ರೆ ಅವರು ಮೇಜರ್ ಆಗಿ ಅವರೆಲ್ಲರೂ ಕೂಡ ಬೆಳೆದ ಬೆಳೆ ಏನೋ ನಷ್ಟ ಆಯಿತು ಇನ್ನೋದಕ್ಕಿಂತ ಈ ಲೇವಾದೇವಿಗಾರರಲ್ಲಿ ಅವ್ರ ಬಡ್ಡಿಯನ್ನು ಬಡ್ಡಿಗೆ ಸಾಲ ಮಾಡಿ ಅದನ್ನು ಹಿಂತಿರುಗಿಸಲಾರದೆ ಅದನ್ನು ಪಟ್ಟಂಥ ಕಷ್ಟ. ತಾವು ಹೇಳಿದಾಗೆ ಸರ್, ಇಲ್ಲಿ ಭಾರತ ದೇಶ ಈಗಾಗಲೇ ಡಾಕ್ಟರ್ ಪ್ರಭುದೇವ ಸರ್ ಹೇಳಿದಾಗೆ 70% ಜನ ರೈತಾಪಿ ವರ್ಗನೇ ಇದೆ. ಹೆಚ್ಚು ಅದರಲ್ಲಿ ನಮ್ಮಲ್ಲಿ 70% ಜನ ಇದ್ರೂ ಕೂಡ ಅತಿ ಸಣ್ಣ ಹಿಡುವಳಿದಾರೆ, ಅಂದರೆ ನಮ್ಮ ಹಿಡುವಳಿ ಪ್ರಮಾಣ ಏನಿದೆ 2 hectare ಅಷ್ಟಿದೆ, ಅಂದರೆ ಸರಾಸರಿ ತಗೊಂಡ್ರೆ 1.1 ಸರಾಸರಿ ಹೆಕ್ಟರ್ ಇದೆ. ಹಾಗಾಗಿ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಆಗಿರೋದ್ರಿಂದ ನಮ್ಮ ಇತ್ತೀಚಿನ ಈ ವೈಜ್ಞಾನಿಕ ಪ್ರಯೋಗಗಳನ್ನು ಅಳವಡಿಸೋದಾಗಲಿ ಅಥವಾ ಬೃಹತ್ ಯಂತ್ರಗಳನ್ನು ನಾವು ಅಳವಡಿಸ್ಕೊಂಡು ಇಲ್ಲಿ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಕಾರಣ ಏನಂತಂದರೆ ಚಿಕ್ಕ ಚಿಕ್ಕ 1-2 ಜಮೀನು ಇಟ್ಕೊಂಡಿರೋದ್ರಿಂದ. ಹಾಗಾಗಿ ಇಲ್ಲಿ ಡಾಕ್ಟರ್ ಸಂಜಯ್ ಸರ್ ಹೇಳಿದಾಗೆ ಮತ್ತು ತಾವು ಹೇಳಿದಾಗೆ ಯಾರಾದರೂ ಒಂದು ಬೆಳೆಯನ್ನು ಬೆಳೆದ ತಕ್ಷಣ ಅದಕ್ಕೆ ಆಕರ್ಷಕರಾಗಿ ಎಲ್ಲರೂ ಅದೇ ಬೆಳೆಯನ್ನು ಬೆಳೀತಕ್ಕಂಥದ್ದು, ಇದಕ್ಕೆ ಒಂದು ಸರಿಯಾದ ರೀತಿಯಂಥ ಮಾರ್ಗಸೂಚಿ ಇಲ್ಲದೆ ಇರೋದು ಇದು ಮೇಜರ್ ಕಾರಣ. ಅಂದರೆ ಈ ಸಂದರ್ಭ ಈ ಭಾಗದಲ್ಲಿ ಯಾವ ಬೆಳೆಯನ್ನು ಬೆಳೆದ್ರೆ ಮುಂದೆ ಅದಕ್ಕೆ ಡಿಮ್ಯಾಂಡ್ ಇದೆ, ಇದನ್ನೆಲ್ಲ ಸರ್ಕಾರಗಳು ಅಥವಾ ಇದನ್ನೆಲ್ಲ ಸೂಕ್ತವಾಗಿ ನಿರ್ವಹಿಸಿದರೆ ಇಂಥ ಒಂದು ರೈತ ಈಗ ನೀರುಳ್ಳಿ 100 ಆಯಿತು ಅಂದ ತಕ್ಷಣ ಎಲ್ಲರೂ ನೀರುಳ್ಳಿ ಬೆಳೀತಕ್ಕಂಥದ್ದು, ಮೊನ್ನೆ ನೀರುಳ್ಳಿ 100 ಆಯಿತು ಅಂದ ತಕ್ಷಣ ಏಕದಮ್ ಕೇಂದ್ರ ಸರ್ಕಾರ ಏನು ಮಾಡ್ತು, ರಫ್ತನ್ನೇ ನಿಲ್ಲಿಸ್ಬಿಡ್ತು. ರಫ್ತನ್ನೇ ನಿಲ್ಲಿಸಿದಾಗ ಏನಾಯ್ತು ಅಂದರೆ ರೈತರಿಗೆ ಗ್ರಾಹಕರಿಗೆ ಅನುಕೂಲ ಆಯಿತು ಅದೇನೋ ನಿಜ, ಆದರೆ ಅದರಿಂದ ರೈತರಿಗೆ ಸರಿಯಾದ ದರ ಸಿಗದೆ ಅನಾನುಕೂಲನೂ ಆಯಿತು, ಮತ್ತು ಚೀನಾದಿಂದ ಬೇಕಾಬಿಟ್ಟು ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಮಗೆ ನಮ್ಮ ದೇಶಕ್ಕೆ ಬಂತು. ಹಾಗಾಗಿ ಅವ್ರಿಗೊಂದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಇದ್ದರೆ ಈ ರೀತಿ ಬೆಳೆಯನ್ನೇ ಬೆಳಿಬೇಕು. ಯಾಕೆಂದರೆ ನಾವು ಹೆಚ್ಚು 70% ರೈತರೆಲ್ಲರೂ ಕೂಡ ನಾವು ನೀರಾವರಿನೇ ಅಂದರೆ ಇದು ಮಳೆನೇ ನಂಬ್ಕೊಂಡಿರೋ ಅಂತ ಜಮೀನು ಮಾಡ್ತೀವಿ. ಮಳೆ ಜಾಸ್ತಿ ಬಂದರೂ ಕಷ್ಟ, ಮಳೆ ಕಡಿಮೆ ಬಂದರೂ ಕಷ್ಟ,